ಹೋಗಿ ಮಲಗಿಬಿಡ್ತೇವೆ, ಪುನಃ ಎದ್ದು ಕೂಡಲೇ ಎಲೆ ಹಾಕಿ ಆಯ್ತಾ ಬನ್ನಿ ನಾವು ಊಟಕ್ಕೆ. ಈ ಎಷ್ಟು ಅನಾಯಾಸವಾಗಿ ತಿನ್ನುವುದು ತಿಂದದ್ದು ಒಳಗೆ ಹೋಗಿ ಏನಾಗುತ್ತೆ ಅನ್ನೋದು ಗೊತ್ತಿರ ನಮಗೆ. ಅದು ಹೊರಗಿನಿಂದ ಹೆಣ್ಮಕ್ಳು ಪಾಕ ಮಾಡಿದ್ರು, ಒಳಗೆ ಹೋಗಿ ಪಾಕ ಆಗುತ್ತೆ. ಒಳಗೆ ಪಾಕ ಮಾಡದಿದ್ದರೆ ಅಜೀರ್ಣ ಆಗಿ ಆಸ್ಪತ್ರೆ ಹೋಗಬೇಕು. ಹೊರಗಿನಿಂದ ಅದನ್ನು ಪಾಕ ಮಾಡುವ ಪ್ರೋಸೆಸ್ ಇದೆ, ಅದು ಭಯಾನಕವಾದ ಪ್ರೋಸೆಸ್ ಇದೆ. ಅದರ ಬಗ್ಗೆ ತಿನ್ನೋ ಮನುಷ್ಯನಿಗೆ ಎಚ್ಚರ ಇಲ್ಲ. ಅನ್ನಮಶಿತಂ ತ್ರೇಧಾವಿಧಿಯದೆ, ನಾವು ತಿನ್ನೋ ಅನ್ನ ಹೊಟ್ಟೆಗಳು ಹೋದ್ಮೇಲೆ ಅದನ್ನು ಮೂರು ಬೈಫರ್ಕೇಟ್ ಮಾಡ್ತಾರೆ. ಒಳಗಿನಿಂದ ದೇವತೆಗಳು ಮೂರು ವಿಭಾಗ ಮಾಡ್ತಾರೆ. ಮತ್ತೆ ಅದೇ ಯಾವುದು ಕಪ್ಪು ಬೆಳೆ ಕೆಂಪು ಮೂರು ಒಂದೊಂದರಲ್ಲೇ ಮೂರು ಮೂರು ಸಂಕೀರ್ಣವಾಗಿದೆ. ಅನ್ನದಲ್ಲಿಯೂ ಸತ್ವ ರಜ ಸುತ್ತಮುತ್ತು ಇದೆ. ಅದರಲ್ಲಿ ಮೂರು ಯಾವುದು ತತ್ರ ಅನ್ನಮಶಿತಂ ತ್ರೇಧಾವಿಧಿಯದೆ ಅಷ್ಟೋ ಧಾತು ಒಳಗೆ ಹೋದ ತಕ್ಷಣ ಅದು ಹೊಟ್ಟೆಗೆ ಹೋಗಿ ಆಮೇಲೆ ಏನಾಗ್ಬೇಕು ಅದನ್ನು ಮೂರು ಪಾಲು ಮಾಡ್ತದೆ. ಒಳಗಿನಿಂದ ಪ್ರೊಸೆಸಿಂಗ್ ಇದೆ, ಇಷ್ಟು ಅದ್ಭುತವಾಗಿದೆ ಪ್ರೊಸೆಸಿಂಗ್ ನಲ್ಲಿ. ಅದನ್ನು ನಮ್ಮ ದೇಹಕ್ಕೆ ಬೇಡವಾದ ಸಂಗತಿ ಅದನ್ನು ಮೊದಲು ಬೇರೆ ಮಾಡ್ತಾರೆ. ದೇಹಕ್ಕೆ ಇಡೀ ನಮ್ಮ ದೇಹದ ಬೆಳವಣಿಗೆಗೆ ಬೇಕಾದ ಅಂಶ ಹೇಗೆಂದ್ರೆ ಈಗ ನಾವು ಹಣ್ಣು ಯಾರೋ ಕೊಟ್ಟ ತಕ್ಷಣ ನಾವು ಅದನ್ನ ಸಿಪ್ಪೆ ತೆಗೆದು ಹೊರಟು ತೆಗೆದು ರಸ ಮಾತ್ರ ತಗೊಳ್ಳೋದಿಲ್ಲ. ಹಂಗೆ ಅದು ಸಿಪ್ಪೆ ಸ್ವಲ್ಪ ಕೆಲವು ಸಿಪ್ಪೆಯೂ ಸಹ ಇರುತ್ತೆ ಜಗ ತಿನ್ಬಿಡ್ತೇವೆ. ಅದು ಇದ್ದ ರಜೆ ಕೊಡೋದು ಗೊರಟು ಅಂತ ಬಿಸಾಡಬೇಕು. ಗೊರಟು ಸಿಪ್ಪೆ ರಸ ಇದ್ದ ಹಾಗೆ ಅದು ಮೂರು ಭಾಗ ಆಯ್ತು. ಗೊರಟು ಅನ್ನೋದು ಸ್ಥೂಲ ಅಂಶ, ಇಷ್ಟು ರಿಜೆಕ್ಟೆಡ್. ಸಿಪ್ಪೆ ಮಧ್ಯ ತುಂಬ ಇಲ್ಲ, ತಿನ್ನುವುದು ಕೆಲವು ಕೈ ಬಿಸಾಡುದು. ರಸ ಅದು ಸೂಕ್ಷ್ಮ ಅಂಶ. ಈ ಪ್ರತಿಯೊಂದು ಪದಾರ್ಥದಲ್ಲೂ ಗ್ರಾಸ್ ಮೀಡಿಯಂ ನಾವು ಉಂಡ ಅನ್ನದಲ್ಲಿ ಅದರ ಗ್ರಾಸ್ ಆಸ್ಪೆಕ್ಟ್ ಆಫ್ ದ ಫುಡ್ ಇಷ್ಟು ಬಿ ರಿಜೆಕ್ಟೆಡ್. ಒಳಗಿನಿಂದ ಇದರಲ್ಲಿ ಸುಟ್ಟಿನಲ್ಲಿ ನಮ್ಮ ದೇಹಕ್ಕೆ ಬೇಕಾದ ಗೊರಟಿನ ಹಾಗೆ ಅಥವಾ ಕಬ್ಬಿನ ರಸ ಏರಿದ್ಮೇಲೆ ಉಳಿತಲ್ಲ ಜೊಗಟು ಆದ್ರೆ ಹಾಗೆ ಅದು ಉಷ್ಟೆಲ್ಲ ಬಿಸಾಡಬೇಕು. ಹಾಗೆ ನಮಗೆ ದೇಹಕ್ಕೆ ಬೇಕಾದ ರಸವನ್ನು ಸಪ್ಲೈ ಮಾಡಿದರೆ ಉಳಿದಿರ್ತಕ್ಕಂಥ ಗ್ರಾಸ್ ಟು ಬಿ ರಿಜೆಕ್ಟೆಡ್ ಅದನ್ನು ಬೇರೆ ಮಾಡ್ತಾರೆ ಒಳಗೆ. ಆಮೇಲೆ ಅದರ ಮಧ್ಯಮಾಂಶ ಅದನ್ನು ಬೇರೆ ಮಾಡ್ತಾರೆ. ಸೂಕ್ಷ್ಮ ಅತ್ಯಂತ ಸೂಕ್ಷ್ಮ ಸಕ್ಸೆಸ್ಟ್ ಪಾರ್ಟ್ ಆಫ್ ದ ಫುಡ್ ವೆರಿ ಎಸೆನ್ಶಿಯಲ್. ಅದನ್ನು ಹೀಗೆ ಮೂರು ಒಳಗೆ ಬೈಪ್ರಕೃತ ಒಳಗೆ ಮೆಷೀನ್ ಇದೆ. ಆ ಮೆಷೀನ್ ಅನ್ನದಲ್ಲಿ ಸ್ಥೂಲ ಆಮೇಲೆ ತಸೆ ಅಸ್ತವಿಷ್ಠೋ ಧಾತು ತತ್ಪುರೀಶಿ ಯಾವುದು ಸ್ಥೂಲವೋ ಗ್ರಾಸೆಸ್ಟ್ ನಾವು ತಿಂದ ಆಹಾರ ದೇಹಕ್ಕೆ ಬೇಡವೇ ಬೇಡ ಅದು ನಾವು ತಗೊಂಡ್ಬಿಟ್ಟಿದ್ದೇವೆ ಒಳಗೆ ಏನ್ ಮಾಡ್ಬೇಕಾಗ ಅಷ್ಟವಿಷ್ಠೋ ಧಾತು ತತ್ಪುರೀಶಂ ಭವತಿ ಒಳಗಿನ ವಿಭಾಗ ಮಾಡಿ ದೇಹಕ್ಕೆ ಪಚನೇಂದ್ರಿಯಕ್ಕೆ ಅದರಿಂದ ಹೊರಗೆ ಹೋಗ್ಬೇಕಾದನ್ನು ಕಳಿಸಿ ಎಕ್ಸ್ಟ್ರಾ ಉಳಿದಂತನ್ನ ಅದನ್ನ ರಜಕ್ಕೂಡ ಮಲವಾಗಿ ಹೊರ ಕಳಿಸ್ತದೆ. ಮಲ ನಾವು ತಿಂದಂತೆ ಹೋಗುದು ಗೊತ್ತೇನು ಹೋಗುದಲ್ಲ, ದೇಹಕ್ಕೆ ಬೇಡವಾದ್ದು ದೇಹದ ಒಳಗೆ ಹೋಗುತ್ತಲ್ಲ ಅದನ್ನೆಲ್ಲ ಮಲವಾಗಿ ಇಲ್ಲದೆ ಇಷ್ಟು ವ್ಯವಸ್ಥೆ ಮಾಡಿದ್ರೆ ನಾವು ಉಂಡದ್ದು ಒಳಗಿದ್ದು ಎಷ್ಟು ಅವ್ಯವಸ್ಥೆ ಆಗ್ತಿತ್ತು. ಒಳಗಿನಿಂದ ದೇಹಕ್ಕೆ ಬೇಕಾಗಿರತಕ್ಕ ಅಂಶವನ್ನು ಇಟ್ಟುಕೊಂಡು ದೇಹದ ಬೆಳವಣಿಗೆಗೆ ಬೇಡವಾದ ಅಂಶವನ್ನು ರಿಜೆಕ್ಟ್ ಮಾಡ್ತಾರೆ. ಅದು ಮಣ್ಣಿನ ಅಂಶ ರಿಜೆಕ್ಟ್ ಮಾಡುವಂತಹದ್ದೇ ಮಲವಾಗಿ ತತ್ಪುರೀಶಂ ಭವತಿ ಅದು ಪುರುಷನ ದೇಹದಲ್ಲಿ ಪುರುಷವಾಗಿ ಬರಬಹುದು ಮಲವಾಗಿ ರಿಜೆಕ್ಟ್ ಆಯ್ತು. ಮಧ್ಯಭಾಗ ಮಧ್ಯಭಾಗ ಮಧ್ಯವಾಗಿ ಯೋ ಮಧ್ಯಮಾನ ತನ್ಮಾಂಸಂ ಭವತಿ ಯೋ ನಿಷ್ಠ ತನ್ಮನ ಮಧ್ಯಭಾಗ ದೇಹದಲ್ಲಿ ನರನಾಡಿಗಳಲ್ಲಿ ಮಾಂಸಕ್ಕೆ ಮಸೂಸಿಯನ್ನು ಬಳಸಿ ಅನ್ನ ಮಾಂಸ ಸೇರುತ್ತೆ. ಮಾಂಸ ದೇಹ ಪುಷ್ಟ ಆಯಿತು, ಮಾಂಸ ಮಸಲ್ಸ್ ಎಲ್ಲ ಬಂತು. ಸ್ವಲ್ಪ ಅನಪೇಕ್ಷಿತವಾಗಿ ಹೆಚ್ಚು ತಿಂದರೆ ಮಾಂಸ ಮಸಲ್ಸ್ ಅಷ್ಟೇ ಅಲ್ಲ, ಫ್ಯಾಟ್ ಆಗಿ ಕೊಬ್ಬ ಆಗಿ ಬರೀ ಹಿಡ್ಕೊಂಡ್ಬಿಟ್ಟೆ ಅನಗತ್ಯವಾದ ಬೆಳವಣಿಗೆ ಕಾಣಬಹುದು. ಇದೆಲ್ಲ ಅನ್ನದ ಮಧ್ಯಭಾಗದಿಂದ ಅನಂತ ಸಟ್ಲೆಸ್ಟ್ ಪಾರ್ಟ್ ಆಫ್ ಫುಡ್ ವಿಚ್ ಇಸ್ ಸೆಂಟ್ ಟು ದ ಮೈಂಡ್ ಯೋ ಅನಿಷ್ಠ ತನ್ ಮನಃ ನಾವು ಉಂಡ ಅನ್ನದ ಅತ್ಯಂತ ಸೂಕ್ಷ್ಮ ಭಾಗ ಅದು ಬ್ರೈನ್ ಸೆನ್ಸಿಂಗ್ ಹೋಗುತ್ತೆ, ಬ್ರೈನ್ ಕೆಲಸ ಮಾಡಿ ಶುರು ಮಾಡುತ್ತೆ. ಆದ್ರಿಂದಲೇ ಎಂಥ ಅನ್ನ ತಿಂತೀವೋ ಅಂತ ಬುದ್ಧಿ ಅನ್ನೋದಕ್ಕೆ ಅನ್ನವೇ ಬುದ್ಧಿಗೆ ಹೋಗಿ ಸೇರಿಕೊಂಡು ಒಳ್ಳೆ ಅನ್ನ ತಿಂದರೆ ಒಳ್ಳೆ ಬುದ್ಧಿ, ಕೆಟ್ಟ ಅನ್ನ ತಿಂದರೆ ಕೆಟ್ಟ ಬುದ್ಧಿ. ಅಷ್ಟೇ ಆಹಾರದಲ್ಲಿ ತಾಮಸ ಆಹಾರ ತಿಂಬ ಬುದ್ಧಿ ಬಸ್ಕೊಂಡು ಆಹಾರ ಬುದ್ಧಿ ಏನಾದ್ರೆ ಸೂಕ್ಷ್ಮ ಭಾಗ ಎಲ್ಲ ಹೋಗಿ ಬ್ರೈನ್ ಸೆನ್ಸಿಂಗ್ ಹೋಗುತ್ತೆ. ಅದರಿಂದ ತಾಮಸ ಆಹಾರ ತಿಂದರೆ ತಾಮಸ ಬುದ್ಧಿ, ರಾಜ್ಯ ಆಹಾರ ತಿಂದರೆ ರಾಜಸ ಬುದ್ಧಿಯು, ಸಾತ್ವಿಕ ಆಹಾರ ತಿಂದರೆ ಸಾತ್ವಿಕ ಬುದ್ಧಿ. ನಾವು ತಿನ್ನುವ ಆಹಾರದಲ್ಲಿ ಅತ್ಯಂತ ಸೂಕ್ಷ್ಮವಾದ ಮೋಸ್ಟ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಇಟ್ ಇಸ್ ಗೋ ಟು ಮೈಂಡ್. ಅದು ಮನಸ್ಸಿಗೆ ದೃಢತೆ ಕೊಡ್ತದೆ. ಅದರ ಸ್ವಲ್ಪ ಒಳ್ಳೆ ಸ್ಥೂಲವಾದ ಭಾಗ ಅದನ್ನು ಬೇಕಾಗ್ತದೆ ಇದಕ್ಕೆ, ಅದೆಲ್ಲ ಮಾಂಸಕ್ಕೆ ಸೇರಿ ಇನ್ನೂ ಸ್ಥೂಲ ಆದರೆ ಅದು ಬೇಡ. ಹೊರಟು ಜಗಟು ತತ್ಪುರುಷ ಹೀಗೆ ಪುರುಷವಾಗಿ ಅದರಲ್ಲಿ ಬೇಡವಾದ ಅಂಶ ಹೊರಗೊಳ್ತು. ಒಂದು ಮಾಂಸಕ್ಕೆ ಸೇರಿ ಮತ್ತೊಂದು ಮನಸ್ಸಿಗೆ ಸೇರಿ. ಹೀಗೆ ಅನ್ನ ಅಪ್ಪು ತೇಜಸ್ಸು ಮೂರು ನಮ್ಮ ದೇಹದ ಆಹಾರವನ್ನು ಅನ್ನಕ್ಕೆ ಮೂರು ವಿಭಾಗ ಮಾಡಿದ ಆಮೇಲೆ ಅದರ ನಂತರ ಅಂದ್ರೆ ಅದರಲ್ಲಿ ಏನು ಅನ್ನದಲ್ಲಿ ಅನ್ನದಲ್ಲಿ ಮತ್ತೆ ಪೂರ್ತಿಯ ಪೃಥ್ವಿ ಅಂಶ ಉಂಟಾಗಿ ಅದು ಒಂದೇ ಬರೀ ನೀರಿನ ಅಂಶ ಉಂಟಾಗಿ ಅದು ಮಾಂಸ ತೇಜಸ್ಸಿನ ಅಂಶ ಉಂಟಾಗಿ. ಸೊ ಎನರ್ಜಿ ಇಸ್ ಕ್ರಿಯೇಟೆಡ್ ಇನ್ ಮೈಂಡ್ ತೇಜಸ್ಸು. ಅದರ ಮೇಲೆ ಆಪಸ್ಥೀತ ತ್ರೈಧಾಕ್ಷೀಯಂತೆ ಬರೇ ಊಟ ಅನ್ನಪಡುತ್ತ ನಮಗೆ ಅನ್ನಮಯ ಕೋಶ ಅಂತಂದ್ರೆ ಮಣ್ಣು ಮತ್ತು ನೀರು ನೀರು ಕುಡಿದೆವು. ಅನ್ನದ ಜೊತೆಗೆ ನೀರಿದೆ, ನೀರಿನ ಅಂಶ ಇದೆ, ಅದು ಸಾಲೋದಿಲ್ಲ. ಎಲ್ಲಾ ಪದಾರ್ಥದ್ದು ಮೂರು ಇದೆ ಅಲ್ಲ, ಆದ್ರೆ ಅದರಲ್ಲಿ ಅದು ಸಾಲೋದಿಲ್ಲ. ಪ್ರತ್ಯೇಕ ಮತ್ತೆ ನೀರು ಕುಡಿದೆವು, ತಯಾರಿಕೆ ಆಯಿತು ಅಂತ ನೀರು ಕುಡಿದೆವು. ಆಪಸ್ಥೀತ ತ್ರೈಧಾಕ್ಷೀಯಂತೆ ನಾವು ಕುಡಿದ ನೀರು ಮತ್ತೆ ಮೂರು ಪಾಲು ಮಾಡ್ತಾರೆ. ಅದರಲ್ಲಿ ಗ್ರಾಸ್ ಮೆಟಲ್ ಸತ್ ಆ ಗ್ರಾಸ್ ಆಸ್ಪೆಕ್ಟ್ ಆಫ್ ದ ವಾಟರ್ ದಟ್ ವಿ ನೋ ಟೇಕನ್ ಏನಾಯ್ತದೆ ತತ್ರ ಯಸ್ಥವಿಷ್ಠೋ ಧಾತು ತಸ್ಯ ಯಸ್ಥವಿಷ್ಠೋ ಧಾತು ತನ್ಮೂತ್ರಂ ಭವತಿ. ಅಲ್ಲೂ ಗ್ರಾಸ್ ಆಗಿರ್ತಕ್ಕಂತಹ ಅಂಶ ಅಂತಾಗ ಅದು ದೇಹಕ್ಕೆ ಬೇಡ, ಅದು ಸೇವ್ ಮಾಡಿರ್ತದೆ ದೇಹ, ಅದು ಮುಖ್ಯವಾಗಿ ಸಮುದ್ರ ಪ್ರಾಣಿಗಳಿಂದ ವಿರೋಧ ಮಾಡ್ತಾರೆ. ಅವರು ದೇಹಕ್ಕೆ ಬೇಕಾಗಿರುತ್ತೆ, ದೇಹಕ್ಕೆ ಬೇಕಾಗಿದ್ದರೆ ದೇಹ ರಿಜೆಕ್ಟ್ ಮಾಡೋದಿಲ್ಲ ಅಂತ ಶಾಸ್ತ್ರಕ್ಕೆ ದೇಹ ಹೊರಗೆ ಹಾಕಿದ್ದು ಬೇಡ ಅಂತ. ಮತ್ತು ನೀವು ಕುಡಿದ್ರೆ ಏನು ಉಪಯೋಗ? ಅದರಿಂದ ತಸ್ಯ ಸ್ಥವಿಷ್ಠೋ ಧಾತು ತನ್ಮೂತ್ರಂ ಭವತಿ. ದೇಹಕ್ಕೆ ಬೇಡವಾದ ಭಾಗವನ್ನ ಪ್ರತ್ಯೇಕವಾಗಿ ಸ್ಥೂಲ ಅಂಶ ವಾಟರ್ ನಲ್ಲಿ ಕಂಟೆಂಟ್ ಆಗಿರತಕ್ಕಂಥ ಗ್ರಾಸೆಸ್ಟ್ ಆಸ್ಪೆಕ್ಟ್ ಆಫ್ ದ ವಾಟರ್ ಅದು ಮೂತ್ರವಾಗಿ ರಿಜೆಕ್ಟ್ ಆಗಿದೆ. ನೋಡಿ ಮಲಮೂತ್ರ ವಿಸರ್ಜನೆ ಎಷ್ಟು ಮುಖ್ಯ. ಮನುಷ್ಯರಿಗೆ ಮಲಬದ್ಧತೆ ಆದ್ರೆ ಮೂತ್ರಬದ್ಧ ಆಗ್ಬಿಟ್ರೆ ಯೂರಿನ್ ಪಾಸ್ ಆಗುತ್ತಾರೆ, ಆಸ್ಪತ್ರೆ ಹೋಗ್ಬೇಕು. ಗಂಡಾಂತರ ಇದು ಒಳಗಿನಿಂದ ಆ ಪ್ರೋಸೆಸ್ ಆಗ್ತಾ ಇದೆ. ನಾವು ತಿನ್ನೋದು ಕುಡಿಯೋದು ಮಲಗೋದು ಮಾಡ್ತಾ ಇವೆ, ಒಳಗಿನಿಂದ ಎಷ್ಟು ಪ್ರೋಸೆಸ್ ನಡೆಯುತ್ತೆ ಒಂದು ದೇಹದ ಮೇಂಟೆನೆನ್ಸ್ ಗೆ, ಎಷ್ಟು ಮೆಕ್ಯಾನಿಸಂ ಒಳಗೆ. ಕುಡಿದ ನೀರು ಅದು ಮೂರು ಯಂತ್ರಗಳಲ್ಲಿ ಮೂರು ಪಾಲಾಗಿ ಸೂಕ್ಷ್ಮಾಂಶ ಮಧ್ಯಾಂಶ ಸ್ಥೂಲಾಂಶ ತಥೆ ಎಷ್ಟವಿಷ್ಠೋದಾಗುತ್ತೋ ತನ್ಮೂತ್ರ ಭವತಿ. ದೇಹದಲ್ಲಿ ನಾವು ಕುಡಿದ ನೀರಿನಲ್ಲಿ ನಮಗೆ ಬೇಡವಾದ ಅಂಶ ಏನಿದೆ ಅದು ಮೂತ್ರವಾಗಿ ಹೊರ ಕಳಿಸಬೇಕು. ಹೇಗಿಟ್ಟುಕೊಂಡಿದೆ ಅದು ಮತ್ತೆ ಮಣ್ಣಿನ ಅಂಶ ಆಗಲಿ. ಯೋ ಮಧ್ಯಮ ತಲ್ಲೋಹಿತಂ ಅದರಲ್ಲಿ ಕುಡಿದ ನೀರಿನ ಮಧ್ಯಭಾಗ ನೆತ್ತರಿಗೆ ಸೇರುತ್ತೆ, ಮಣ್ಣಿನ ಭಾಗ ಮಾಂಸಕ್ಕೆ ಸೇರಿತು. ಮಾಂಸ ಚರ್ಮ ಎಲ್ಲ ನೀರಿನ ಭಾಗ ನೆತ್ತರಿಗೆ ಸೇರಿತು. ಯೋ ಅನಿಷ್ಟ ಸಪ್ರಾಣ ಸಟ್ರೆಸ್ಟ್ ಆಸ್ಪೆಕ್ಟ್ ಅಂತ ವಾಟರ್ ದಟ್ವಿ ಅಂಶ, ಅದರ ಅತ್ಯಂತ ಸೂಕ್ಷ್ಮವಾದ ಎನರ್ಜಿ ಅಂಶ ನೀರಿನಲ್ಲಿ ಅದು ಉಸಿರಿಗೆ ಮುಂದೆ ಸೇರುತ್ತೆ. ನೀರು ಕುಡಿದ್ರೆ ಉಸಿರಾಟ ಆಗುತ್ತೆ, ನೀರು ಕುಡಿದ್ರೆ ಉಸಿರು ಮುಚ್ಚಿದೆ. ಶ್ವಾಸೋಚ್ಛ್ವಾಸ ಪ್ರಾಣಶಕ್ತಿ ಇದು ನೀರಿನಲ್ಲಿ, ಅದು ಪ್ರಾಣದೇವರಿಗೆ ಸಂಬಂಧಪಟ್ಟದ್ದು ನೀರು ಅಂತ ಹೇಳಿದ್ರೆ. ಆದ್ರಿಂದ ನೀರಿನ ಅಂಶ ದೇಹಕ್ಕೆ ಹೋದ್ರೆ ಉಸಿರಾಟ, ನೀರು ಕುಡಿಯದೇ ಇದ್ರೆ ಉಸಿರು. ಅಂದ್ರೆ ಅನ್ನ ತಿನ್ನದೆ ಇದಕ್ಕೆ ಅನ್ನ ತಿನ್ನದೆ ಎಷ್ಟು ನಿಮಿಷ ಬದುಕಲು ನೀರು ಕುಡಿತಾ ಇದ್ರೆ ನೀರು ಕುಡಿಯದೆ ಬದುಕಿದ್ರೆ ನೀರು ಕುಡಿಯದೇ ಇದ್ರೆ ಅವನು ಗಂಟಲ ಪಟ್ಟಿ ಹಾಡಿ ಉಸಿರು ಕಟ್ಟಿ ಸಾಯ್ತಾನೆ. ಆದ್ರಿಂದ ಪ್ರಾಣಶಕ್ತಿಗೆ ಸಂಬಂಧಪಟ್ಟಂತ ನೀರು ಬರ್ತಾನೆ. ಗಾಂಧೀಜಿ 50 ದಿವಸ 60 ದಿವಸ ಉಪವಾಸ ಮಾಡ್ತೀವಿ, ಕೆಲಸ ಮಾಡಿದ್ರು ನಾವು ನೋಡ್ತೀವಿ. ಯಾಕೆ ಮಾಡಿದ್ರು ಉಪವಾಸ ಅಂದ್ರೆ ಅನ್ನ ತಿಂತೇವೆ, ನೀರು ಕುಡಿತೀವಿ. ನೀರು ಕುಡಿತಾ ಇದ್ರೆ ಜೀವ ಹೋಗಲ್ಲ, ನಿತ್ರಾಣ ಅನ್ನ ತಿನ್ನದೇ ಇದ್ರೆ ದೇಹ ನಿಂತು ದೇಹ ಅಂದ್ರೆ ಅನ್ನಮಯ ನಿತ್ರಾಣ ಆಗುತ್ತೆ ಅಷ್ಟು ಜೀವ ಹೋಗುತ್ತೆ. ನೀರು ಜೀವಕ್ಕೆ ಸಂಬಂಧಪಟ್ಟದ್ದು ಪ್ರಾಣಶಕ್ತಿ. ಪ್ರಾಣದೇವರು ಒಳಗೆ ತುಂಬಿಟ್ಟಾರೆ ನೀರು ಹಾಕ್ತಾ ಇದ್ದಾರೆ. ಪ್ರಾಣಾಯಸ್ವ ಅಪಾನಾಯಸ್ವ ನೀವೊಂದು ನೀರಾಗಿದೆ, ಅದೆಲ್ಲ ನೀರು ತಗೊಂಡ್ರೆ ಪ್ರಾಣಶಕ್ತಿ ಒಳಗೆ ಪ್ರಾಣದೇವರು ಅದು ಪ್ರಾಣದೇವರಿಗೆ ಸಂಬಂಧಿಸಿದೆ. ಅದರಿಂದ ಇವು ಅನಿಷ್ಠ ಸಪ್ರಾಣ ನೀರಿನ ಸಟ್ರೆಸ್ ನೋಡಿ, ಮಣ್ಣಿನ ಬಹಳ ಸೂಕ್ಷ್ಮಾಂಶ ಬ್ರೈನ್ ಸೆನ್ಸಿಂಗ್ ಮನಸ್ಸಿ ನೀರಿನ ಸೂಕ್ಷ್ಮಾಂಶ ಉಸಿರಾಟ ಮಧ್ಯಾಂಶ ನೆತ್ತಂಗಲ್ ಸೇರುತ್ತೆ, ಸ್ಥೂಲವಾದ ಭಾಗ ಹೊರಕೊಡ್ತದೆ. ಅದರಲ್ಲೂ ಮಣ್ಣು ಆಮೇಲೆ ತೇಜಸ್ ಸತ್ತು ಮೂಡಂತು ಸಂಬಂಧಪಟ್ಟು ತೇಜಸ್ನಲ್ಲಿ ಬಂದು ನಿಲ್ಬೇಕು. ಇವರು ಸೇರಿಕೊಂಡೇ ಇದೆ. ತೇಜೋಷಿತಂ ತ್ರೇಧಾಭಿಧೀಯತೆ, ನಾವು ಹೊಟ್ಟೆಗೆ ತೆಗೆದುಕೊಂಡ ತೇಜಸ್ಸಿನ ಅಂಶ ಕೂಡ ಒಳಗೆ ಪ್ರೊಸೆಸಿಂಗ್ ಆಗಿ ತೇಜಸ್ಸಿನಲ್ಲಿ ಶ್ರೇಷ್ಠವಾದ ತೇಜಸ್ಸು ಮಧ್ಯಭಾಗ ಸೂಕ್ಷ್ಮ ಭಾಗ ಉತ್ಸೂಲ ಭಾಗ ಭಾಗ ಆಗುತ್ತೆ. ಆದರೆ ಒಂದು ವಿಶೇಷ ಏನಂದ್ರೆ ನೀರಿನಲ್ಲಿ ಸ್ಥೂಲವಾದದನ್ನ ಬಾಡಿ ರಿಜೆಕ್ಟ್ ಮಾಡ್ತದೆ ಮೂತ್ರ ರೂಪದಲ್ಲಿ, ಮಣ್ಣಿನಲ್ಲಿ ಸ್ಥೂಲವಾದ ಭಾಗವನ್ನ ಬಾಡಿ ರಿಜೆಕ್ಟ್ ಮಾಡ್ತದೆ ಮಲದ ರೂಪದಲ್ಲಿ. ತೇಜಸ್ಸಿನಲ್ಲಿ ನಥಿಂಗ್ ಈಸ್ ರಿಜೆಕ್ಟ್, ಎಲ್ಲವೂ ಒಳಗಿನಿಂದೇ ಸ್ಥೂಲ ಅಂಶಕ್ಕೆ ಮತ್ತು ಮಧ್ಯಮ ಅಂಶಕ್ಕೆ ಸೂಕ್ಷ್ಮ ಅಂಶಕ್ಕೆ ರಿಜೆಕ್ಟ್ ಮಾಡ್ತದೆ. ಯಾವುದನ್ನು ಸತ್ಯ ರಕ್ತವಿಷ್ಠೋ ಧಾತು ತದಸ್ಥಿರವತಿ, ತೇಜಸ್ಸಿನ ಅಂಶ ಒಳಗೆ ಹೋಗುತ್ತದೆ. ತುಪ್ಪ ಇದು ಅದರಲ್ಲಿ ತೇಜಸ್ಸಿನ ಕಟ್ಟಕ್ಕೆ ತುಂಬಾ ಇದು. ಹಾಗೆ ತೇಜಸ್ ಅಂಶ ಒಳಗೆ ಹೋದಾಗ ಅದಕ್ಕೆ ಏನ್ ಕೆಲಸ ಆದ್ರೆ ಅದರ ಸ್ಥೂಲವಾದ ಭಾಗವನ್ನು ಬೇರೆ ಮಾಡ್ತದೆ. ಮಧ್ಯಭಾಗ ಚಕ್ರ ಮೂರು ವಿಭಾಗ ಅದು ಆಗುತ್ತೆ ತೇಜಸ್ಸಲ್ಲಿ. ಸ್ಥೂಲವಾದ ಭಾಗ ರಿಜೆಕ್ಟ್ ಆಗುದು ಮತ್ತೆ ನಮ್ಮ ದೇಹದ ಸ್ಥೂಲವಾದ ಭಾಗ ಆಗುತ್ತೆ. ಏನು ನಾವು ತೆಗೆದುಕೊಳ್ಳತಕ್ಕಂತಹ ತೇಜಸ್ಸಿನ ಅಂಶದಿಂದ ನಮ್ಮ ದೇಹದಲ್ಲಿ ಎಲುಬುಗಳು ಗಟ್ಟಿಯಾಗುವುದು. ಆಸ್ಟಮ್ ಮಕ್ಕಳಿಗೆಲ್ಲ ಕೊಡ್ತೇವೆ ನೋಡಿ, ಅಷ್ಟು ಹೇಳಿದ್ರು ತೇಜಸ್ಸಿನ ಅಂಶ ಜಾಸ್ತಿ ಆದಾಗ ಎಲುಬು ಗಟ್ಟಿಯಾಗುತ್ತೆ. ಅದರಿಂದ ಸ್ಥೂಲವಾದ ತೇಜಸ್ಸಿನ ಭಾಗ ದೇಹದೊಳಗೆ ಹೋಗಿ ನಮ್ಮ ಅಸ್ಥಿ ರಚನೆ ಮಾಡಿ ದೇಹಕ್ಕೆ ದಾರಿ ಸತ್ಯ ಅರ್ಥವಿಷ್ಟು ಹೊರಹೋಗಲೇ ಇಲ್ಲ. ತೇಜಸ್ಸಿನ ಅಂಶ ಎಲ್ಲ ಒಳಗೆ ಸಿಗಬೇಕಾಗಿ ಸತ್ಯ ಅರ್ಥವಿಷ್ಟೋ ಧಾತು ಅದ ಅಸ್ಥಿ ಭವತಿ. ಯೋ ಮಧ್ಯಮ ಸಮಜ್ಜ ತೇಜಸ್ಸಿನ ಮಧ್ಯಾಂಶ ಅಂತಲ್ವ, ಆ ಮಧ್ಯಾಂಶವೇ ಮ್ಯಾರೋಸ್ ಅಂತ ಇಂಗ್ಲಿಷ್ನಲ್ಲಿ. ಮಜ್ಜ ಅಂದ್ರೆ ಮೃದುವಸ್ಥಿ, ಮಧ್ಯವಾಗಿನ ಮೃದು ಭಾಗ ಗಟ್ಟಿಯಾದ ಅದರ ಮಧ್ಯಭಾಗ ಅದನ್ನು ಮಜ್ಜ ಮ್ಯಾರೋಸ್ ಆಗಿ. ಮ್ಯಾರೋಸ್ ಎಂದ್ರೆ ಮನುಷ್ಯನಲ್ಲಿ ವೀರ್ಯ ನಿರ್ಮಾಣ ಆಗುವುದು, ಅದರಿಂದ ಸಂತಾನ ನಿರ್ಮಾಣ. ಆದ್ದರಿಂದ ಈ ತೇಜಸ್ಸಿನಿಂದ ಮತ್ತೆ ಸಂತತಿ ಕಾರಣಭೂತವಾಗಿರ್ತಕ್ಕಂಥ ಪ್ರೊಸೆಸ್ ಮಧ್ಯದಾಗದಿಂದ ಸೂಕ್ಷ್ಮ ಅನಿಷ್ಠ ಸಾಕ್ ಅತ್ಯಂತ ಸೂಕ್ಷ್ಮವಾದ ತೇಜಸ್ಸಿನ ಅಂಶ ಉಂಟಲ್ಲ ಅದು ಮಾತಾಗಿ ವಾಗಿಂದ್ರಿಯ ಬಂದು ವಾಗಿಂದ್ರಿಯಕ್ಕೆ ಈ ಎನರ್ಜಿ ಬೇಕು. ಯಾವುದು ತೇಜಸ್ಸಿನ ಅಂಶ ಬೇಕು. ತೇಜಸ್ಸಿನ ಅಂಶ ಕಮ್ಮಿ ಆದರೆ ಮಾತಾಡಲಿಕ್ಕೆ, ತೇಜಸ್ಸು ಹೊರಗಿನಿಂದ ಜಾಸ್ತಿ ಆದಾಗ ವಾಕ್ ಅಂಶ ಬರುತ್ತೆ. ಸೂಕ್ಷ್ಮ ಭಾಗ ವಾಗಿಂದ್ರಿಯಕ್ಕೆ ನೋಡಿ, ವಾಕ್ ಪ್ರಾಣ ಮನ ಮನಸ್ಸಿಗೆ ಮಣ್ಣಿನ ಅಂಶ ನೀರಿನ ಅಂಶ ಬೆಂಕಿಯ ಅಂಶ ಈ ಪೃಥ್ವಿಯನ್ನು ತೇಜಸ್ಸು ಮೂರು ಒಳಗೆ ಏನಾಯ್ತು ಈಗ ವಾಕ್ ಪ್ರಾಣ ಮನಸ್ಸರೆ ಜೀವದಲ್ಲಿ ಹೊರಗೆ ತೇಜಸ್ಸಿನ ಅಂಶ ವಾಕ್ಕಾಗಿ ನೀರಿನ ಅಂಶ ಪ್ರಾಣಶಕ್ತಿಯಾಗಿ ಮಣ್ಣಿನ ಅಂಶ ಮನಃಶಕ್ತಿಯಾಗಿ ಮಣ್ಣು ಮನಸ್ಸಾಯಿತು ನೀರು ಪ್ರಾಣಶಕ್ತಿಯಾಗಿ ತೇಜಸ್ಸು ವಾಕ್ ಶಕ್ತಿಯಾಗಿ ಅದರಲ್ಲಿ ಮತ್ತೆ ಮೂರು ಮೂರಿದ್ದದನ್ನು ಬೇಡವಾದ ಹೊರಗೆ ಹೋಯಿತು ಒಳಗೆ ನಿಂತಿತು. ಹೀಗೆ ಇದು ದೇಹದೊಳಗೆ ಈ ತ್ರಿವೃತ್ತಗಳು ಮಣ್ಣು ನೀರು ಬೆಂಕಿ ದೇಹದೊಳಗೆ ಸೇರಿಕೊಂಡು ಅದು ಸೂಕ್ಷ್ಮ ಶಕ್ತಿಯಾಗಿ ಹೇಗೆ ಮನುಷ್ಯನ ಬೆಳವಣಿಗೆಗೆ ಕಾರಣವಾಯಿತು ಇಂತಹ ಶಕ್ತಿ. ಆದ್ರೆ ಹಾಗಾದ್ರೆ ಮನಸ್ಸಿಗೆ ಅದಕ್ಕೆ ಮನಸ್ಸು ಯಾವುದರದ್ದು ಮಣ್ಣಿನಿಂದ ಅನ್ನ ಅದರ ದೇವತೆ ಯಾರು ಶಿವ. ಆದ್ರಿಂದ ಮನೋಭಿಮಾನಿ ಯಾರು ಶಿವ. ಮನಸ್ಸು ಮಣ್ಣಿಗೆ ಸಂಬಂಧಪಟ್ಟದ್ದು, ಮಣ್ಣು ಶಿವನಿಗೆ ಸಂಬಂಧಪಟ್ಟದ್ದು, ಅದನ್ನು ಮನೋಭಿಮಾನಿ ಶಿವ. ಉಸಿರು ಪ್ರಾಣದೇವರಿಗೆ ಸಂಬಂಧಪಟ್ಟದ್ದು, ಅದು ನೀರಿಗೆ ಸಂಬಂಧಪಟ್ಟದ್ದು. ನೀರು ಪ್ರಾಣದೇವರಿಗೆ ಸಂಬಂಧಪಟ್ಟದ್ದು, ಅದನ್ನು ಉಸಿರಿಗೆ ಸಂಬಂಧಪಟ್ಟವರು ಪ್ರಾಣದೇವರು. ತೇಜಸ್ಸು ಮಾತು ವಾಕ್ ಅದು ತೇಜಸ್ಸಿಗೆ ಸಂಬಂಧಪಟ್ಟದ್ದು, ತೇಜಸ್ಸು ಬ್ರಹ್ಮದೇವರಿಗೆ ಸಂಬಂಧಪಟ್ಟದ್ದು ಮತ್ತು ಲಕ್ಷ್ಮಿಗೆ. ಆದ್ದರಿಂದ ವಾಕ್ ಪತಿ ಚತುರ್ಮುಖ ಮತ್ತು ವಾಕ್ ದೇವತೆ ಲಕ್ಷ್ಮಿ. ಅದರಿಂದ ಒಳಗೆ ಲಕ್ಷ್ಮಿ ಕೂತರೆ ಮಾತಾಗಿ ಒಳಗು ಒಳಗೆ ಚತುರ್ಮುಖ ಚತುರ್ಮುಖ ವಾಚಸ್ಪತಿ ವಾಕ್ ಪತಿ ಕೂತರೆ ವಾಕ್ ಬರುತ್ತೆ. ಇದು ತೇಜಸ್ಸಿಗೆ ಸಂಬಂಧಪಟ್ಟಂಶ. ಹೀಗೆ ವಿವರಣೆ ಕೊಟ್ಟು ಉದ್ದಾರಕ ಹೇಳ್ತಾನೆ, ಅನ್ನಮಯಂ ಸೌಮ್ಯ ಮನಃ ಆಹೋಮಯ ಪ್ರಾಣ ತೇಜೋಮಯೀವಾಗಿತಿ. ಅದರಿಂದ ನಮ್ಮ ದೇಹದಲ್ಲಿ ಅನ್ನ ಅಪ್ಪು ಮತ್ತು ತೇಜಸ್ಸು ಮೂರು ಶಕ್ತಿಗಳಿವೆ ಬ್ರಹ್ಮಾಂಡದಲ್ಲಿ. ಅನ್ನಮಯಂ ಸೌಮ್ಯ ಮನಃ ಅದರಲ್ಲಿ ಈ ಮನಸ್ಸು ಅನ್ನದಿಂದ ಅಂದರೆ ಪಾರ್ಥಿವ ಅರ್ಥಿನ ಅಂಶದಿಂದ ನಿರ್ಮಾಣ. ಆಹೋಮಯ ಪ್ರಾಣ ನಮ್ಮ ಪ್ರಾಣಶಕ್ತಿ ಇದೆ ಅದು ನೀರಿನಿಂದ. ತೇಜೋಮಯಿ ವಾಕ್ ವಾಕ್ ಶಕ್ತಿ ಇದೆ ಅದು ಜನರನ್ನು ಐ ಡಿ ನಾಟ್ ಸಾಲ್ವ್ ಐ ಗುಡ್ ನಾಟ್ ಸಾಲ್ವ್ ಅಂತಿದೆ ಕೆಲವೊಮ್ಮೆ ಇದೇನು ಹೇಳಿದ್ರು ಪೂರ ಅರ್ಥ ಆಗಿಲ್ಲ ಅಂತ. ಪೂರ ಅರ್ಥ ಆಗಬೇಕಾಗಿದ್ರೆ ಎಷ್ಟು ಜನ್ಮದ ಸಂಸ್ಕಾರ ಬೇಕ್ರಿ? ಒಂದ್ ಸತ್ತು ಹೇಳಿದ ಕೂಡ ಅರ್ಥ ಆಗತ್ತ ವಿಷಯ. ಉಪನಿಷತ್ತು ಅರ್ಥ ಆಗಬೇಕಾಗಿದ್ರೆ ಸರಿಯಾಗಿ ಸರ್ಕಾರ ಹಿಂದಿನ ಜನ್ಮದಲ್ಲಿ ಉಪನಿಷತ್ತು ಓದಿದ್ರು, ಈ ಜನ್ಮದಲ್ಲಿ ಸ್ವಲ್ಪ ಅರ್ಥ ಶುರುವಾಗುತ್ತೆ. ಈ ಜನ್ಮದಲ್ಲಿ ಶುರು ಮಾಡಿದ್ರೆ ಕೆಟ್ಟರ್ಗಾಟ ಏನರ್ಥ ಏನು ಅರ್ಥ ಆಗುತ್ತೆ? ಅರ್ಥ ಆದ ಹಾಗೆ ಅನಿಸುತ್ತೆ, ಹೋಗಿ ಮನೆಯಲ್ಲಿ ಕೂತ್ರೆ ಏನು ಮಳೆ ಇರುವುದೇ ಖಾಲಿ. ಅದರಿಂದ ಶ್ವೇತಕಸ್ ಹೇಳ್ತಾನೆ, ಹೂಯ ಏವ ಮಾ ಭಗವಾನ್ ವಿಜ್ಞಾಪಿತು, ನನಗೆ ಪೂರ್ಣ ಸಮ ಅರ್ಥ ಆಗಲಿ ಇದು ಸ್ವಲ್ಪ ವಿವರವಾಗಿ ಹೇಳಿ. ಅವರೇ ಅಂತ ಹೇಳ್ತಾರೆ, ಹೂಯ ಏವ ಮಾ ಭಗವಾನ್ ವಿಜ್ಞಾಪಿತು ಸುಮಾನ್ ಪೂಜ್ಯರಾದ ತಂದೆಯೇ, ಹೂಯೇವ ಮಾ ವಿಜ್ಞಾಪಿತು, ನನಗೆ ಇನ್ನೂ ಸ್ವಲ್ಪ ವಿವರವಾಗಿ ಹೇಳಿ, ನನಗೆ ಏನೋ ಸ್ವಲ್ಪ ಅರ್ಥ ಆದ ಹಾಗೆ ಅನ್ನಿಸ್ತದೆ. ಅದು ಪೂರ್ತಿ ಕನ್ವಿನ್ಸ್ ಆಗಿಲ್ಲ ಪೂರ್ತಿ. ಅದು ಹೇಳಿದ ವಿಷಯ ಅದು ಪೂರ್ತಿ ಮನವರಿಕೆ ಆಗಲಿ ಇನ್ನೂ ಸಂತೋಷ. ತಥಾ ಸೌಮ್ಯ ವಾಚ ಆಗಲಿ ಬಹು ಹೇಳ್ತೀನಿ ವಿಷಯ ನಮಗೆ ಇಲ್ಲಿಗೆ ಅರ್ಥ ಆಗೋಯ್ತು ವಿವರವಾಗಿ ಅದನ್ನು ಹೇಳುವ ಕಾಲ ಇಲ್ಲಿಗೆ. ಈಗೇನು ಅಂದ್ರೆ ನಮ್ಗೆ ಅರ್ಥ ಆಗಬೇಕು ಅಂದ್ರೆ ಇದನ್ನ ಎಬ್ಸ್ಟ್ರಾಕ್ಟ್ ಇಟ್ಬಿಟ್ಟ ಮನಸ್ಸು ಮನಸ್ಸಿಗೆ ನಾವು ತಿಂದ ಅನ್ನದ ಸೂಕ್ಷ್ಮ ಅಂಶ ಎಲ್ಲ ಎಬ್ಸ್ಟ್ರಾಕ್ಟ್ ಅಲ್ವಾ. ಈಗ ಅವನಿಗೆ ಅರ್ಥ ಆಗಬೇಕು ಅಂದ್ರೆ ಮಕ್ಕಳಿಗೆ ಅರ್ಥ ಆಗಬೇಕಾದ್ರೆ ಇದು ಬರೀ ಥಿಯೋರಿಟಿಕಲ್ ಐತಿ. ಎಲ್ಲ ವಿವರಗಳನ್ನ ಒಂದು ಥಿಯೋರಿ ಹೇಳಿದ ಅರ್ಥ ಆಗಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ತೋರಿಸಿ. ಇದು ಪ್ರಾಕ್ಟಿಕಲ್ ಕ್ಲಾಸ್ ಮುಂದೆ ಮಾಡಬೇಕು, ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿ. ಅದರ ಹಾಗೆ ಇಲ್ಲಿ ಆಗುತ್ತೆ ಅಂತಂದ್ರೆ ಒಂಚೂರು ಅರ್ಥ ಆದಾಗ ಅನಿಸೋದು ವಿಷಯ ಅದೇ. ಏನೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಟ್ಟು ಕೊಟ್ಟರೆ ಅರ್ಥ ಗೊತ್ತಾಯ್ತೀಗ ಒಂದು ನಮ್ಗೆ ಗೊತ್ತಿರುವ ದೃಷ್ಟಾಂತ ಕೊಡಬೇಕು ಅಷ್ಟೇ. ಅದಕ್ಕೆ ಇದು ಗೊತ್ತಾಯ್ತು ಇವನಿಗೆ ಎಬ್ಸ್ಟ್ರಾಕ್ಟ್ ಹೇಳಿದ್ರೆ ಒಳಗೋಗಲ್ಲ. ಈಗ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನಮ್ ಕಣ್ ಮುಂದೆ ನಡೆಯುವ ಇನ್ಸಿಡೆಂಟ್ ಹೇಳಿ ಅದರ ಹಾಗೆ ಅಂತ ಹೇಳ್ಕೊಂಡು ಯೋಚನೆ ಮಾಡಿ ಅದಾದ ನಿನ್ನ ಒಂದು ದೃಷ್ಟಾಂತ ಏನು ದಗ್ನ ಸೌಮ್ಯದ ಪ್ರತ್ಯಮಾನಸ್ಯ ಯೋನಿಮ ಸಭುತ್ವ ಉದ್ದೇಶಿತ. ಈಗ ಮೊಸರು ಕಡಿತಾರೆ ಮನೆಯಲ್ಲಿ ನೋಡಿ, ಅವ್ರು ಪ್ರಾಕ್ಟಿಕಲ್ ಬರ್ತಾರೆ ಮನೆಯಲ್ಲಿ ಬೆಳಿಗ್ಗೆ ಮೊಸರು ಕಡಿತಾರ ಅಮ್ಮ ಹೇಳ್ಬೋದು ಅಂತ. ಮೊಸರು ಕಡಿದಾಗ ಇದೊಂದು ಮೇಲ್ ಬರುತ್ತದೆ ಎಂತದ್ದು ಅದು ಅದು ಬೆಣ್ಣೆ ಎಲ್ಲಿದ್ದರು ಎಲ್ಲಿದ್ದರು ಕಡದಾಗ ಅದರ ಎಸೆನ್ಸ್ ಮೇಲೆ ಬಂತು. ಹಾಗೆ ಒಳಗಿಂದ ಕಡಿತಾರೆ ದೇವತೆಗಳು ಆ ಪ್ರತಿಯೊಂದು ವಸ್ತುವನ್ನು ಅದರ ಎಸೆನ್ಸ್ ಮೇಲೆ ಹೋಗುತ್ತೆ. ಉಳಿದದ್ದೆಲ್ಲ ನೋಡಿ ಎಸೆನ್ಸ್ ಮಣ್ಣು ಮಣ್ಣು ತಿಂದೆವು ಮಣ್ಣಿನಿಂದ ಮಾಂಸ ಆಯ್ತದೆ ಅದರ ಎಸೆನ್ಸ್ ಮೈಂಡಿಗೆ ಹೋಯ್ತು ಕಡದು ಎಸೆನ್ಸ್ ಮೇಲೆ ಹೋಯ್ತು. ಹಾಗೆ ನೀರು ಕುಡಿದೆವು ಅದೆಲ್ಲ ಬೆತ್ತರಿಗೆ ಸೇರಿತು ಅದರ ಎಸೆನ್ಸ್ ಮೇಲೆ ಹೋಯ್ತು ಉಸಿರಾಯ್ತು. ಹಾಗೆ ತೇಜಸ್ಸು ತಿಂದೆವು ಅದೆಲ್ಲ ಎಲ್ಲವೂ ಮೇಲೆ ಹೋಗಿ ವಾಕಾಗಿ ಪ್ರಾಣ ಆಗಿ ಮನಸ್ಸಾಗಿ ಈ ಸೆನ್ಸು ಸೇರಿತು. ಹಾಗೆ ಅಂದ್ರೆ ಮೊಸರು ಕೊಡದಾಗ ಬೆಣ್ಣೆ ಮೇಲೆ ಬಂದ ಹಾಗೆ ಇಷ್ಟೇ ಹೇಳೋದನ್ನು ಪ್ರಾಕ್ಟಿಕಲ್ ದೃಷ್ಟಾಂತ. ತತ್ನ ಸುಮ್ಮನೆ ಬಂದು ಮಧ್ಯ ಮಾನಸ್ಸು ಅಲ್ಲಿ ಏನಾಗುತ್ತೆ ಯೋ ಅಡಿಮ ಹೀಗಿದೆ ಸೂಕ್ಷ್ಮವಾದ ಸರ್ವ ಮೇಲೆ ದೇಹದಿಂದ ಉಳಿದದ್ದೆಲ್ಲ ದೇಹದಲ್ಲಿ ಸ್ಪ್ರೆಡ್ ಆಗುತ್ತೆ ಸೂಕ್ಷ್ಮವಾದ ಸರ್ವದ ಮೇಲೆ ಹೋಗಿ ತಲೆಯಲ್ಲಿ ಮೂಗಿನಲ್ಲಿ ಬಯಬೇಕು ಇಷ್ಟೇ ವಿಷಯ ಅಂತ ಒಂದು ಅವನಿಗೆ ಹೇಳ್ತಾನೆ ಹೇಳೋದ್ರಿಂದ ಬೆಣ್ಣೆ ದೃಷ್ಟಾಂತ ಕೊಟ್ಟು ಅದು ಬೆಣ್ಣೆ ಬಾರಿ ಇಷ್ಟ ಹೇಳ್ಬೋದು ಅರ್ಥ ಆಯ್ತು ಅಂತ ಕೂಡ ಅರ್ಥ ಆಗುತ್ತೆ. ಬೆಣ್ಣೆ ದೃಷ್ಟಾಂತ ಕೊಟ್ಟು ಅದು ಮೇಲೆ ಬಂತಲ್ವಾ ಹಾಗೇನೆ ಏವಮೇವ ಏನು ಇಲ್ಲಿ ಅನ್ನಸ್ಯ ಸೌಮ್ಯ ಹಶ್ಯಮಾನಸ್ಯ ಹಾಗೆ ನೀನು ಅನ್ನ ತಿಂದಾಗ ಅದರ ಯಹ ಅಣಿಮ ಸಹ ಸ್ವಭಾವ ಅದು ಮೇಲೆ ಬಂದುಕೊಡುತ್ತೆ ಸೂಕ್ಷ್ಮಾಂಶ ನಮ್ಮ ಅನುಭವತಿ ಅದು ಸೂಕ್ಷ್ಮವಾಗುಂಟಲ್ಲ ಅದ ಮೇಲೆ ಬಂದು ಮನಸ್ಸಾಗತ್ತೆ. ಹಾಗೆ ಅಪಾಂ ಸೌಮ್ಯ ಮೇಮಾನ ನೀರ್ನ ಕುಡಿದಾಗ ಅದರ ಯೋ ಅಣಿಮ ಸೂಕ್ಷ್ಮಾಂಶ ಉಂಟಲ್ಲ ಸಹ ಉದ್ದೇಶಿ ಅದ ಮೇಲೆ ಬಂದುಬಿಡುತ್ತೆ ಅದು ಪ್ರಾಣಶಕ್ತಿ ಆಗುತ್ತೆ. ಆಮೇಲೆ ತೇಜಸ್ಸಹ ಸೌಮ್ಯ ಶ್ರೀಮಾನಸ್ಯ ಅಣಿಮ ಉದ್ದೇಶಿ ತೇಜಸ್ಸಿನ ಅಂಶ ನಾವು ತಗೊಂಡ್ಬಂದು ಅದನ್ನು ಕಡಿದಾಗ ಹೀಗೆ ಯಾವುದೇ ಒಂದು ವಸ್ತು ಎಲ್ಲಿಯ ಹೊರಕ್ಕೆ ಹೋಗಿ ಅದನ್ನು ಕಡಿದಾಗ ಅದು ಸೂಕ್ಷ್ಮ ಅಂಶ ಮೇಲಕ್ಕೆ ಉಳಿದಲ್ಲೇ ಉಳ್ಕೊಂಡು ಅದು ಸೂಕ್ಷ್ಮ ಭಾಗ ಆ ಎನರ್ಜಿ ಅಂಶ ಮೇಲಕ್ಕೆ ಹಾಗೆಯೇ ಅನ್ನದ ಸೂಕ್ಷ್ಮ ಅಂಶ ಮನಸ್ಸಿಗೆ ಹೋಯ್ತು ದೇಹದ ಸೂಕ್ಷ್ಮ ಅಂಶ ಪ್ರಾಣಕ್ಕೆ ಹೋಯ್ತು ತೇಜಸ್ಸಿನ ಸೂಕ್ಷ್ಮ ಅಂಶ ವಾಕಿಗೆ ಹೋಯ್ತು ಮಾತುಗಳಿಗೆ ಹೋಯ್ತು ಉಸಿರಾಟ ಚಿಂತನೆ ಮಾಡಿದ ಚಿಂತ ಅದನ್ನು ಆರಿದ ಮಾತಿನ ಮೂಲಕ. ಹೀಗೆ ಮಾತಾಡ್ತಾ ಯೋಚನೆ ಮಾಡ್ತಾ ಬೆಳೆದು ಮೂರು ಕಾಲಕ್ಷದಂತ ಬದುಕಿ ಹಿಂದೆ ಇರತಕ್ಕಂತಹ ಈ ಮೂರು ಶಕ್ತಿಗಳು. ಅದರಿಂದ ಅನ್ನಮಯ ಸೌಮ್ಯ ಮನಃ ಪ್ರಾಣೋಮಯ ಆಪಃ ಆಪೋಮಯ ಪ್ರಾಣ ತೇಜೋಮಯ ಮನಃ. ಅದರಿಂದ ಅನ್ನ ಅನ್ನದ ಸಾರವೇ ಮನಸ್ಸು, ನೀರಿನ ಸಾರವೇ ಉಸಿರು, ತೇಜಸ್ಸಿನ ಸಾರವೇ ಮಾತು. ಮತ್ತು ಒಂದು ದೃಷ್ಟಾಂತ ಕೊಟ್ಟ, ಅರ್ಥ ಆಗಲಿಲ್ಲ ಅವರಿಗೆ. ಅದು ನಿಮಗೆ ಹೇಳಿದ್ರಿ ಪೂರ ಅರ್ಥ ಆದಾಗಾಯ್ತು, ಪೂರ ಅರ್ಥ ಆಗಲಿಲ್ಲ. ಉಯೇವ ಮಾತನವಾದ ವಿದ್ಯೆ ಆಗಿತ್ತು. ಇನ್ನು ಸ್ವಲ್ಪ ವಿವರಣೆ ಮಾಡಿ ಹೇಳಿ, ನನಗೆ ಅರ್ಥ ಆದ ಹಾಗೆ ಅದನ್ನು ನನಗೆ ಅನುಭವಕ್ಕೆ ಬರಬೇಕು. ಇವಾಗ ಏನಾಯ್ತು ಅಂದ್ರೆ, ಇದನ್ನ ಒಂದು ವಸ್ತುವನ್ನು ದೃಷ್ಟಾಂತ ಕೊಟ್ಟು ವಿವರಣೆ ಮಾಡಿದೆ. ಬೆಣ್ಣೆ, ಬೆಣ್ಣೆ ಅರ್ಥ ಆಯ್ತು. ಬೆಣ್ಣೆ ಹಾಗೆ ಮನಸ್ಸು ಅಂತ ಅರ್ಥ ಆಗ್ಲಿಲ್ಲ. ಈಗ ಅದು ದೃಷ್ಟಾಂತ ಏನು ಅರ್ಥ ಆಯ್ತು. ಅದರ ಹಾಗೆ ಇದು ಯಾಕೆ ಇಲ್ಲಿ ಒಳಗೆ ಹೋದದ್ದನ್ನು ಕಡಿದು ಮೇಲೆ ಸೂಕ್ಷ್ಮವಾದ ಮೇಲೆ ಮುಗಿದೆ ಎಂಬುದನ್ನು ಹೇಗೆ ನಾನು ಅರ್ಥ ಮಾಡಿಕೊಳ್ಳುವುದು? ದೃಷ್ಟಾಂತ ಅರ್ಥ ಆಯ್ತು. ಹಾಗೆಯೇ ಇಲ್ಲಿ ಆಗ್ತದೆ ಅಂತ ಬರೋರಿಗೆ ಆಗ್ತದೆ. ಅದಕ್ಕೆ ಅದು ಸಾಗಲಿಲ್ಲ ಅಂತ. ಕೂಯೇವ ಮಾ ಭಗವಾನ್ ವಿದ್ಯಾಭಿ. ನನಗೆ ಇನ್ನೂ ಸ್ವಲ್ಪ ವಿವರವಾಗಿ ಹೇಳಿದೆ. ಸುಮ್ಮೇತಿ ಆಯ್ತಪ್ಪ, ನನಗೆ ಅರ್ಥ ಆಗುವಂತೆ ಇನ್ನಷ್ಟು ವಿವರವಾಗಿ ನಿನ್ನ ಅನುಭವಕ್ಕೆ ಬರುವಂತೆ ಹೇಳ್ತೀನಿ. ಅದಕ್ಕೆ ಏನು ಅಂದ್ರೆ, ನಿನಗೆ ಏನೋ ದೃಷ್ಟಾಂತ ಕೊಡುವುದಲ್ಲ, ಈಗ ನಿನ್ನದೇ ಎಕ್ಸ್ಪೆರಿಮೆಂಟ್ ಮಾಡೋದಿಲ್ಲ. ಇನ್ನೊಂದು ದೃಷ್ಟಾಂತ ಕೊಡುವುದಲ್ಲ. ಪ್ರಾಕ್ಟಿಕಲ್ ಎಲ್ಲಿ ಅಂದ್ರೆ ನಿನ್ನದೇ ಅದನ್ನು ಪ್ರಾಕ್ಟಿಕಲ್ ಆಗಿ ನೀನೇ ಅನುಭವಿಸ್ಬೇಕು. ಹಾಗೆ ಮಾಡ್ತೀನಿ ಏನು ಒಂದು ವಿಷಯ, ಷೋಡಶ ಸೌಮ್ಯ ಪುರುಷ. ಈ ದೇಹ ಉಂಟಲ್ಲ, ಈ ಜೀವನದಿಂದ ಅದೆಷ್ಟೊಂದು ಆ ದೇಹ, ಇದ್ರ 16 ಕಲೆಗಳಿವೆಯಪ್ಪ. ಷೋಡಶಗಳ ಪುರುಷ 16 ಕಲೆಗಳು ಅಂದ್ರೆ 15 ಕಲೆಗಳು ಜಡಕಲೆಗಳ ಒಳಗೆ ಜೀವ ಕೂತಿದ್ದಾರೆ. ಅದಕ್ಕೆ 16 ಕಲೆಗಳು ಷೋಡಶಿ ಕಲಾ ಜೀವ ಸ್ವರೂಪಂ ಒಳಗೆ ಜೀವ ಕೂತಿದ್ದಾರೆ. ಅದಕ್ಕೆ ಹೊರಗಿನಿಂದ 15 ಬೇರೆಗಳು, 15 ಜಡ ಕಲೆಗಳಿಂದ ಸೇರಿದ ಜೀವನೇ 16 ಕಲೆಗಳ ಸೃಷ್ಟಿ. ಈ 15 ಕಲೆಗಳಿಂದ ಸೇರಿರುವುದೇ ಸಂಸಾರ, 15 ಕಲೆಗಳಿಂದ ಕಳಚಿಕೊಳ್ಳುವುದೇ ಮೋಕ್ಷ. ಅದರಿಂದ ನಾವು ಬದುಕಿರುವಷ್ಟು ಕಾಲ, ಈ ಪ್ರಪಂಚದಲ್ಲಿ ಇರುವಷ್ಟು ಕಾಲ, ಈ ಶರೀರ ಬಂಧನದಲ್ಲಿ ಇರುವಷ್ಟು ಕಾಲವು 15 ಕಲೆಗಳ ಒಳಗೆ ನೀವು ಸಿಕ್ಕಾಕೊಂಡಿದ್ದಾರೆ ಅಂತ ಒಂದು ವಿಷಯ ತೆಗೆದ. ಏನದು 15 ಕಲೆಗಳು? ಶ್ರದ್ಧೆಯ ಬೇರೆ. ಇದು ಒಂದು 16ನೇ ಜೀವ, ಅವರಿಗೆ 15 ಬೆಲೆಗಳು. ಒಂದು ಶ್ರದ್ಧಾ ಕಂ ವಾಯು ಜ್ಯೋತಿ ಆಪಹ ಪೃಥ್ವಿ ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಪಂಚಭೂತಗಳ ಬೇರೆ. ಶ್ರದ್ಧೆಯ ಬೇರೆ ಪಂಚಭೂತಗಳು, ಪಂಚ ಕಲೆಗಳು. ಶ್ರದ್ಧೆ 6ನೇ ಕಲೆ. ಇಂದ್ರಿಯಂ 10 ಇಂದ್ರಿಯಗಳ ಕಲೆ ಒಂದು ಬೇರೆ. ಮನಃ ಒಳಗಿನ ಮನಸ್ಸಿನ ಬೇರೆ. ಅನ್ನ ನಾವು ತಿನ್ನುವ ಆಹಾರದ ಬೇರೆ. ಅನ್ನಾದ ವೀರ್ಯಂ ನಾವು ಆಹಾರ ತಿಂದು ಅದರಿಂದ ಬಳಸಿಕೊಳ್ಳುವ ಫಿಸಿಕಲ್ ಸ್ಟ್ರೆಂತ್ ಸ್ಟೆಮಿನಾದ ಬೇರೆ. ತಪಸ್ಸು ಆಲೋಚನೆಯ ಬೇರೆ. ಮಂತ್ರ ಮಾತಿನ ಬೇರೆ. ಕರ್ಮ ಕೃತಿಯ ಬೇರೆ. ಲೋಕ ಪೊಸೆಷನ್ ಚಿರಚರ ಸುತ್ತುಗಳ ಒಡೆತನದ ಬೇರೆ. ಲೋಕೇಶನ್ ನೇಮ್ ಆ್ಯಂಡ್ ಫೇಮ್ ನಾಮ ನಾಮದ ಬೇರೆ. ಇವು 15 ಬೇರೆಗಳ ಒಳಗೆ 15 ಕಲೆಗಳು. ಈ 15 ಜಡ ಕಲೆಗಳ ಒಳಗೆ 16ನೇ ಜೀವ ಕೂತಿದ್ದಾನೆ. ಇದೇ ಷೋಡಶ ಕಲ ಪುರುಷ ಮನುಷ್ಯ. ಈ 15 ಬೇರೆಗಳ ಒಳಗಿದ್ದಾನೆ ಜೀವ. ಜೀವದ ಹೊರಗೆ ಬಹಳ ದೊಡ್ಡ ಬೇರೆ ಎಂದರೆ ಶ್ರದ್ಧೆಯ ಬೇರೆ, ನಂಬಿಕೆಯ ಬೇರೆ. ಅದೆಷ್ಟು ಭಯಂಕರ ನಮಗೆ ನಂಬಿಕೆಯಷ್ಟು ಭಯಾನಕವಾದ ಬೇರೆಯೇ ಇಲ್ಲ. ಬಾರಿ ಭಯಂಕರವಾದ ಬೇರೆ ಅಲ್ಲ. ನಮ್ಮನ್ನ ಎಲ್ಲದರಿಂದ ಕಳಿಸಿಕೊಳ್ಳಬಹುದು, ನಂಬಿಕೆಯಿಂದ ಕಳಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಏನು ನಂಬಿಕೆ? ನಮ್ಮ ನಂಬಿಕೆಯೇ ಕರೆಕ್ಟ್, ಉಳಿದವರೆಲ್ಲ ತಪ್ಪು ಅನ್ನೋ ನಂಬಿಕೆ. ಎಲ್ಲರನ್ನೂ ಕಾಣುದು ನನ್ನ ನಂಬಿಕೆಯೇ ಕರೆಕ್ಟ್, ಉಳಿದವರು ಯಾರಿಗೂ ತಲೆ ಇಲ್ಲ. ನಾನು ಏನು ಯೋಚನೆ ಮಾಡ್ತೇನೆ ಅದು ಕರೆಕ್ಟ್. ನಾನು ಯಾವ ಮತದಲ್ಲಿ ಹುಟ್ಟಿದ್ದೇನೆ ಅದು ಕರೆಕ್ಟ್. ನಾನು ಯಾವ ಜಾತಿಯಲ್ಲಿ ಹುಟ್ಟಿದ್ದೇನೆ ಅದೇ ಕರೆಕ್ಟ್. ನಾನು ಯಾವ ಮಠದ ಶಿಷ್ಯ ಅದೇ ಕರೆಕ್ಟ್. ಉಳಿದ ಮಠದವರೆಲ್ಲ ಅಪಯೋಜಕ, ಉಳಿದ ಮಠದವರೆಲ್ಲ ಅಪಯೋಜಕ. ಈ ತರದ ಒಂದು ಮೂರ್ಖ ಭಾವನೆ ಮನುಷ್ಯನ ನಿರ್ಮಾಣ ಆಗುತ್ತೆ. ಇದು ಬಹಳ ದೊಡ್ಡ ಬೇಲಿ, ಸಂಸಾರದಿಂದ ಎಂದೂ ಬಿಡುಗಡೆ ಆಗದಂತಹ ಬೇಲಿ. ನಾನು ಯಾವುದಕ್ಕೆ ಸಂಬಂಧ ಮಾಡೋ ಶ್ರೇಷ್ಠ ನೋಡಿ, ಇಂಥ ಮನೋವೃತ್ತಿ ಎಷ್ಟು ದುರಂತಕ್ಕೆ ಕಾರಣ ಆಯ್ತು. ತಾಲಿಬಾನ್ನಲ್ಲಿ ಏನ್ ಮಾಡಿದ್ರು? ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಅವರೆಲ್ಲ ಮಾಡಿ ಉದ್ಧಾರ. ಇಸ್ಲಾಮೇ ಶ್ರೇಷ್ಠ, ಯಾಕೆಂದ್ರೆ ನಾವು ಆ ಮತದಲ್ಲಿ ಹುಟ್ಟಿದ್ದರಿಂದ ಅಷ್ಟೇ. ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದ್ದರಿಂದ ಜಗತ್ತಿನಲ್ಲಿ ಇಸ್ಲಾಮೇ ಶ್ರೇಷ್ಠ ಧರ್ಮ. ಆದ್ದರಿಂದ ಇಸ್ಲಾಮಿಗೆ ವಿರುದ್ಧವಾಗಿರತಕ್ಕಂಥದ್ದೆಲ್ಲ ನಾಶವಾಗಬೇಕು, ಇಡೀ ಜಗತ್ತು ಇಸ್ಲಾಂ ಭಯ ಆಗಬೇಕು. ಸರಿ, ಆದ್ದರಿಂದ ಇಸ್ಲಾಮಿಗೆ ವಿರುದ್ಧವಾದ ಏನೇನು ಶಿಲ್ಪಕಲೆಗಳಿವೆ ಅದನ್ನೆಲ್ಲ ಧ್ವಂಸ ಮಾಡಬೇಕು, ಧೂಳಿಬಟ ಮಾಡಬೇಕು. ಇದು ಕನ್ಫ್ಯೂಷನ್, ಇದು ಶ್ರದ್ಧೆ. ಎಷ್ಟು ವಿಚಿತ್ರ ಅಂದರೆ ಯೋಚನೆ ಮಾಡಿ, ಈಗ ಇವನು ಮುಸಲ್ಮಾನನಾಗಿ ಹುಟ್ಟಿ ಆ ಪ್ರತಿಮೆಯನ್ನು ಭಂಜನೆ ಮಾಡಿದಲ್ವ, ಅವನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದ? ಮುಸಲ್ಮಾನ ಆಗಿರಬೇಕಾಗಿಲ್ಲ. ಅವನು ಹಿಂದೂ ಆಗಿ ಮುಸಲ್ಮಾನನ್ನು ಪ್ರಥಮದ್ವೇಷ ಮಾಡಿದ್ದ. ಇನ್ನು ಮುಂದಿನ ಜನ್ಮದಲ್ಲಿ ಪುನಃ ಇನ್ಯಾವುದೋ ಧರ್ಮದಲ್ಲಿ ಹುಟ್ಟಿ ಬೌದ್ಧನಾಗಿ ಹುಟ್ಟಿ ಈ ಬುದ್ಧನ ಪ್ರತಿಮೆಯನ್ನು ಮುರಿದು ಈ ಮುಸಲ್ಮಾನನ ದ್ವೇಷ ಮಾಡಬಹುದು. ಅವರೇ ಹಿಂದಿನ ಜನ್ಮದ ತನ್ನನ್ನೇ ಮುಂದಿನ ದ್ವೇಷ, ಇದು ಒಂದು ಹೆಚ್ಚನೆ ಇಲ್ಲ. ಅವರು ಈ ಜನ್ಮದಲ್ಲಿ ಇರುವಂತಹ ಮುಂದಕ್ಕೆ ಅಷ್ಟೇ ತಿಳ್ಕೊಂಡಂತಹ ಪೆದ್ದುಗಳು, ಎಷ್ಟು ಅನಂತವಾದ ಜನ್ಮ ಇದೆ ಈ ಜೀವಕ್ಕೆ. ಹಿಂದಿನ ಜನ್ಮದಲ್ಲಿ ಏನಾಗಿದ್ದ, ಮುಂದಿನ ಏನಾಗ್ತಾರೆ ಯೋಚನೆ ಮಾಡಿದ್ರೆ ಮಾಡ್ಲಿಕ್ಕೆ ಮನಸ್ಸು ಬರುವುದಿಲ್ಲ. ತಮಾಷೆ ಇದ್ರೆ ಈ ಪ್ರತಿಮೆಯನ್ನು ಮುರಿದ ಅಲ್ಲ, ಅವನೇ ಹಿಂದಿನ ಯಾವುದೋ ಒಂದು 2000 ವರ್ಷದಿಂದ ಪ್ರತಿಮೆ ರಚನೆ ಆದದ್ದು, ಇವನೇ ಆವಾಗ ಮಾಡಿರ್ಬಹುದಿಲ್ಲ ಬಹುತರಾಗಿ, ಈಗ ಅದನ್ನು ಮುರಿದ. ಇದು ಯಾವ ಎಚ್ಚರವೂ ಇಲ್ಲ ಅವನಿಗೆ. ಆ ಫೆನೆಟಿಕ್ ಆದ ಮನುಷ್ಯ ಮತಾಂತ ಧರ್ಮಾಂತ ಜಾತ್ಯಂತ ಎಷ್ಟು ಕೆಟ್ಟದಾಗಿ ನೋಡ್ಕೊಂಡ್ರೆ ಅವನು ಉತ್ತಮ ವಿಷಯಗಳು ಆಗಿಲ್ಲ, ವರ್ತಮಾನವೇ ಸತ್ಯ ಅಂತ ಹೇಳ್ಕೊಂಡಿರ್ತಾರೆ. ಇದು ಶ್ರದ್ಧೆಯೇ ಬೇರೆ. ನೀವು ಕೇಳಿದ್ರೆ ಮುಸಲ್ಮಾನ್ ಹತ್ರ ಇಸ್ಲಾಂ ಧರ್ಮ ಬಿಟ್ಟು ಇನ್ನೊಂದು ಧರ್ಮವೇ ಇಲ್ಲ ಜಗತ್ತಲ್ಲಿ. ಕ್ರೈಸ್ತರ ಹತ್ರ ಹೇಳಿ, ಅಯ್ಯೋ ಯೇಸು ಕ್ರಿಸ್ತ ಹೇಳಿದ್ದೇ ಜಗತ್ತಲ್ಲಿ ಫೈನಲ್, ಅದು ಬಿಟ್ಟು ಬೇರೆ ಧರ್ಮವೇ ಇಲ್ಲ. ಹಿಂದೂಗಳ ಹತ್ರ ಹೇಳಿ, ಹಿಂದೂಗಳು ಅಂತ ಇಲ್ಲೇ ಇಲ್ಲ. ಹಿಂದೂ ದೇಶದಲ್ಲಿ ಹಿಂದೂಗಳಿದ್ದಾರೆ ನೋಡಿ. ಎಲ್ಲ ಜೈನರು ಹೇಳ್ತಾರೆ ನಾವು ಜೈನರು ಹಿಂದೂಗಳಲ್ಲ, ಬೌದ್ಧರು ಹೇಳ್ತಾರೆ ನಾವು ಬೌದ್ಧರು ಹಿಂದೂಗಳಲ್ಲ, ರಾಮಕೃಷ್ಣ ಮಿಷನ್ ಅವರು ಹೇಳ್ತಾರೆ ವಿ ಆರ್ ಫಾಲೋವರ್ಸ್ ಆಫ್ ರಾಮಕೃಷ್ಣ, ವಿ ಆರ್ ನಾಟ್ ಹಿಂದೂಸ್. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು, ಲಿಂಗಾಯತ ಮಂದಿರ ಮಾಡಿದ್ದಾರೆ ನಾವು ಹಿಂದೂಗಳಲ್ಲ ಲಿಂಗಾಯತ. ಹಾಗಾಗಿ ಹೇಳ್ರಿ ನೀವು, ನಾವು ಹಿಂದೂಗಳಲ್ಲ ಮಾತ್ರ, ನಾವು ಹಿಂದೂಗಳಲ್ಲ ಸ್ಮಾರ್ಟ್ ಹೂ ಈಸ್ ಹಿಂದೂ ಇನ್ ದಿಸ್ ಕಂಟ್ರಿ ನೋಬಡಿ. ಒಬ್ಬೊಬ್ಬರು ಒಂದೊಂದು, ನಾವು ಭಟ್ರು, ನಾವು ಶೆಟ್ರು, ನಾವು ಜೈನರು, ನಾವು ಬೌದ್ಧರು, ನಾವು ಮಾತ್ರ, ನಾವು ಸ್ಮಾರ್ಟ್ರು, ಯಾರು ಹಿಂದೂ ಇಲ್ಲ ಈ ದೇಶದಲ್ಲಿ. ಮತ್ತೆ ಯಾಕೆ ಹಿಂದೂ ಇಂಡಿಯನ್ ಕಂಟ್ರಿಗಳೇನು ಹಿಂದೂ ಜನರೇ ಬೇಡ. ಇದು ಏನಾಗಿದೆ, ಹಿಂದೂ ಅನ್ನುವಂತಹ ಭಯಾನಕ ಇದೆ ನಮ್ಮ ದೇಶದಲ್ಲಿ. ಯಾರು ಹಿಂದೂ ಧರ್ಮ ನಮ್ಮ ಧರ್ಮ ಅಂತ ಹೇಳೋರು ಯಾರು ಇಲ್ಲ. ನಾವು ಯಾಕಂದ್ರೆ ಸೆನ್ಸ್ ಅಂತಾರೆ, ಅಲ್ಪಸಂಖ್ಯಾತರಾಗ್ತದೆ. ಅಲ್ಪಸಂಖ್ಯಾತರಿಗೆ ಎಲ್ಲ ಎಲ್ಲ ಸರ್ಕಾರ ಎಲ್ಲ ಪ್ರಾವಿಷನ್ಸ್ ಕೊಡುತ್ತೆ. ಹಿಂದೂಗಳು ಮೇಜರ್ ಮೆಜಾರಿಟಿ, ಆದ್ರಿಂದ ಹಿಂದೂ ದೇಶದಲ್ಲಿ ಹಿಂದೂಗಳಿಗೆ ಯಾವ ಪ್ರಾವಿಷನ್ ಇಲ್ಲ. ಯಾಕಂದ್ರೆ ಮೆಜಾರಿಟಿ ಇರುವುದರಿಂದ ನೀವು ಅಲ್ಪಸಂಖ್ಯಾತರಾಗಿ ಎಲ್ಲ ಕೊಡ್ತೇವೆ ಅಂತ ಸರ್ಕಾರ ಎಷ್ಟು ಪೆದ್ದದೆ ನೋಡಿ. ಯಾತಕ್ಕೋಸ್ಕರ ನಾವು ಹಿಂದೂಗಳಲ್ಲ, ನಾವು ಅಲ್ಪಸಂಖ್ಯಾತ ಬೇರೆ ಹೆಸರು ಕೊಟ್ಟು ಸೆನ್ಸ್ ಅಂತಲ್ಲಿ ಹಾಕ್ಬೋದು. ಈ ಮೂರ್ಖತನದ ಪರಾಕಾಷ್ಠೆ ಈ ದೇಶದಲ್ಲಿ ಮಾತ್ರ ನಡೆಯುವ ಸಾಧ್ಯ. ಪ್ರಪಂಚದಲ್ಲಿ ನಾವು ಏನು ಮಾಡ್ತಾ ಇದ್ದೇನು ಎಚ್ಚರ ಹೇಳದೆ ಮಾಡುವ ಜನ ಯಾರು ಹಿಂದೂಗಳಲ್ಲ. ಆದ್ರೆ ಎಲ್ಲರೂ ಹಿಂದುಳಿದವರಾಗಬೇಕು ಬಯಸ್ತಾರೆ. ಹಿಂದುಳಿದವರು ಎಲ್ಲರೂ ನಮ್ಮನ್ನು ಹಿಂದುಳಿದವರು ಅವ್ರಿಗೆ ಸಿಗಕ್ಕೆ ನಮ್ಮ ಸರ್ಕಾರಕ್ಕೆ ಸವಲತ್ತು ಸಿಗುತ್ತೆ. ನಾವು ಹಿಂದುಳಿದವರು, ವಿದೇಶಿಯರು ನಂತಾರೆ ನಾಟ್ ಅಶೇಮ್ ಟು ಕಾಲ್ ಯುವರ್ ಸೆಲ್ಫ್ ಬ್ಯಾಕ್ವರ್ಡ್. ವೈ ಇನ್ ಇಂಡಿಯಾ ಎವ್ರಿಬಡಿ ವಾಂಟ್ಸ್ ಟು ಬಿ ಬ್ಯಾಕ್ವರ್ಡ್, ಇಸ್ ಇಟ್ ನಾಟ್ ಎ ಶೇಮ್ ಅಂತ ಹೇಳ್ತಾರೆ. ನಮಗೆ ಏನಾದ್ರು ಹಿಂದುಳಿದವ್ರ ಪಟ್ಟಿಯಲ್ಲಿ ಸೇರಿಸಿ ಬಯಸು ಎಲ್ಲ ಪ್ರಿವಿಲೇಜ್ ಬರೀ ಈ ತರ ಯಾಕೆ ಹೇಳಿದೆ ಅಂದ್ರೆ ಇದೆಲ್ಲದರ ಹಿಂದೆ ಮನುಷ್ಯ ಶ್ರದ್ಧೆ. ಅವರಿಗೆ ಹಿಂದೂ ಅನ್ನೋದ್ರ ಬಗ್ಗೆ ಶ್ರದ್ಧೆ ಅಲ್ಲ. ಮತ್ತೆ ನಾನು ಹಿಂದಾಯಿತು, ನಾನು ವೀರಶೈವ ಅಂತ ತಿಳ್ಕೊಳ್ಳೋದಿಲ್ಲ ಸರ್. ಅವರಿಗೆ ನಾನು ಜೈನ, ನಾನು ಬೌದ್ಧ. ಅವರಿಗೆ ಜೈನ ಧರ್ಮವೇ ಪರಮ ಧರ್ಮ, ಬೇರೆ ಧರ್ಮವೇ ಇಲ್ಲ. ಬೌದ್ಧರಂತೆ ಹೇಳ್ರಿ, ಬೌದ್ಧ ಧರ್ಮವೇ ಶ್ರೇಷ್ಠ, ಬಿಟ್ಟು ಧರ್ಮವೇ ಇಲ್ಲ. ಲಿಂಗಾಯತ ಆಯ್ತು, ಸ್ಮಾರಕರಂತೆ ಹೇಳಿ ಶಂಕರಾಚಾರ್ಯ ಹೇಳಿದ್ದೆ ಫೈನಲ್ ಅಲ್ವ, ಉಳಿದ ಆಚಾರಗಳಿಗೆಲ್ಲ ಸತ್ಯವೇ ಉಳಿಯಲಿಲ್ಲ. ರಾಮಾನುಜಾಚಾರ್ಯ ವಿಶೇಷ ಅಂತ ಕೇಳಿ, ಶ್ರೀ ವೈಷ್ಣವ ಬರೇ ವೈಷ್ಣವ, ನಮ್ದು ಶ್ರೀ ವೈಷ್ಣವ ನೀವು ಉಪಯೋಗಿಲ್ಲ. ನಾವೇ ಶ್ರೇಷ್ಠ ಅಂತ ಮಾತೃತ್ವ ಕೇಳಿ, ಜಗತ್ತಿನ ಎಲ್ಲ ಮೂರ್ಖರು ನಾವು ಮಾತ್ರ ಶ್ರೇಷ್ಠ ಅಂತ. ಅದನ್ನು ಒಂದೊಂದು ಮಠದವರು ಇನ್ನೂ ಶ್ರೇಷ್ಠ, ಒಂದು ಮಠ ಇನ್ನೊಂದು ಮಠ. ಈ ಡಿಸ್ಕ್ರಿಮಿನೇಷನ್ ಅಸಹ್ಯವಾಗಿ ಬೆಳೆದ್ಬಿಟ್ಟೆ ಮಾತ್ರ ನಾಚಿಕೊಳ್ಳುವಷ್ಟು ಕೆಟ್ಟದಾಗಿ ಮಾತ್ರ ಡಿಸ್ಕ್ರಿಮಿನೇಷನ್ ಬೆಳೆದ್ಬಿಟ್ಟೆ. ನಿಜವಾದ ಸಿನ್ಸಿಯರ್ ಮಾತ್ರ ಹೇಸಿಗೆ ಪಡಬೇಕು. ಈ ಡಿಸ್ಕ್ರಿಮಿನೇಷನ್ ಅಸಹ್ಯ ಪಡ್ತೀವಿ, ಮಾತೃದ ಮೇಲೆ ಮಾತ್ರ ಹೇಸಿಗೆ ಆಗ್ಬೇಕು.